ಭದ್ರಾವತಿ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94ಗೆ ಕಾಲ್ ಮಾಡಿ ಅಥವಾ www.chanakyauniversity.inಗೆ ವಿಸಿಟ್ ಮಾಡಿ. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಚಿತ್ರ ಹಾಗೂ ಬಪಿಲ್ ಹರಿ ಅವರ ಯುಗಳ ಧ್ವನಿಗಳಲ್ಲಿ ಮಣಿ ಚಿತ್ರದ ಗೀತೆ. ಸಂಗಮವೋ ಇದು, ಸಂಗಮವೋ ಇದು, ಸಮ್ಮಿಲನ ಇದು, ಸಂಭ್ರಮವೋ ಸಿದ ನೆಲವು, ಕಡಲನ್ನು ಸಂಧಿಸಿದ ನದಿಯು, ಕಂಪನವೋ ಇದು, ಕಂಪನವೋ ಇದು, ಇಂಪಿನ ಸವೀಂಚರವೋ, ಕಂಪನವೋ ಇದು, ಕಂಪನವೋ ಇದು, ಇಂಪಿನ ಸವೀಂಚರವೋ, ಮುದ್ದಿಸಿದೆ ಭ್ರಮರ, ಅಧರವ ಬಂಧಿಸಿದೆ ಅಧರ, ಸಂಗಮವ ಸಂಭ್ರಮವ, ಚಿತ್ರ ಹಾಗೂ ಬಪ್ಪಿಯವರ ಯುಗಳ ಧ್ವನಿಗಳಲ್ಲಿ ಮಣಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಸಂಗಮವೋ ಇದು, ಸಮ್ಮಿಲನ ಇದು, ಸಂಭ್ರಮವೋ, ಮುಗಿಲನ್ನು ಚುಂಬಿಸಿದೆ ನೆಲವು, ಕಡಲನ್ನು ಸಂಧಿಸಿದೆ ನದಿಯು, ಸಂಗಮ ಇದು ಸಂಗಮವೋ, ಇದು ಸಮ್ಮಿಲನ ಇದು ಸಂಭ್ರಮವೋ, ಮುಗಿಲನು ಚುಂಬಿಸಿದೆ ನೆಲವು, ಕಡಲನು ಸಂಧಿಸಿದೆ ನದಿಯು. ಧನಾಧನ್ ಈ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಅನುರಾಧ ಭಟ್ ಹಾಗೂ ಸಂತೋಷ್. ಹೇಳು ನೀ ಒಲವಿನ್ನು ಭಾವಕ್ಕೆ ಸರಿಸಾಟಿ ಯಾವುದು ಉಪೇಂದ್ರ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಕುಟುಂಬ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ನಂದಿತಾ. मुझे कुछ कुछ हो गया ये चुचो चुचो विषया मुझे कुछ कुछ हो गया ये चुचो चुचो विषया दिल तो पागल हो गया ये दुवासिया गद हुच हुच हुच हुच हुच चुच हुच मुझे कुछ कुछ हो ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಹುಕಾರ ಚಿತ್ರದ ಗೀತೆ ಅದೊಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ಇಲ್ಲಿಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿಕೊ ಜನ್ಮಾನ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿಕೊ ಜನುಮಾನ ನೇಗಿಲ ದೇವರು ನಮ್ಮೊಡನಿರಲು ನೂರು ದೇಗುಲ ಸುತ್ತುವುದ್ಯಾಕೆ ನಗುವಿನ ನಾಳೆ ನಿನ್ನೊಡನಿರಲು ಅಡುಗೆ ಇಂದು ಅಳುಕುವುದ್ಯಾಕೆ ಒಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿಕೊ ಜನುಮಾನ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿ ಭುಜನ್ಮಾನ ಒಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿ ಭುಜನ್ಮಾನ ನೇಗಿಲ ದೇವರು ನಮ್ಮೊಡನಿರಲು ನೂರು ದೇಗುಲ ಸುತ್ತುವುದ್ಯಾಕೆ ನಗುವಿನ ನಾಳೆ ನಿನ್ನೊಡನಿರಲು ಅಳುಗಿ ಇಂದು ಅಳುಕುವುದ್ಯಾಕೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿ ಭುಜನ್ಮಾನ ಒಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿ ಭುಜನ್ಮಾನ ನೇಗಿಲ ದೇವರು ನಮ್ಮೊಡನಿರಲು ನೂರು ದೇಗುಲ ಸುತ್ತುವುದ್ಯಾಕೆ ನಗುವಿನ ನಾಳೆ ನಿನ್ನೊಡನಿರಲು ಅಡುಗೆ ಇಂದು ಅಳುಕುವುದ್ಯಾಕೆ ಚಕ್ರಿ ಹಾಗೂ ಅಂಜನಾ ಸ್ವಾಮಿ ಅವರ ಯುಗಳ ಧ್ವನಿಗಳಲ್ಲಿ ಗಂಡೆದೆ ಚಿತ್ರದ ಗೀತೆ. ಕೆ ರಾಮನಾರಾಯಣ ಅವರ ಸಾಹಿತ್ಯಕ್ಕೆ ಚಕ್ರಿ ಅವರ ಸಂಗೀತವಿದೆ. ಲತಾ ಹಂಸಲೇಖ ಹಾಗೂ ಹೇಮಂತ್ ಅವರ ಯುಗಳ ಧ್ವನಿಗಳಲ್ಲಿ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಚಕೋರಿ ನಲ್ಲಿ ದಾಡೆ ಕುಣಿದಾಡೆ ಚೋರಿ ಚಕೋರಿ ನಲ್ಲಿ ದಾಡೆ ಮಾಡೆ ಸಂಗೀತ ಕೇಳದ ಕೇಳಿ ಅರಳದ ಅರಳಿ ಸೋಲದ ಸೋತು ಒಲಿಯದ ಹೆಣ್ಣು ಧರೆಯಲಿ ಎಲ್ಲಿದೆ ಆ ಹೆಣ್ಣು ಧರೆಯಲಿ ಎಲ್ಲಿದೆ ಅಂತ ಹೆಣ್ಣು ಧರೆಯಲಿ ಇರುವುದೇ ಚೋರಿ ಚಕೋರಿ ಚೋರಿ ಚಕೋರಿ ನಲಿದಾಡೆ ಕುಣಿದಾಡೆ ಸೇರದ ನಾರಿ ನದಿಯಲ್ಲಿದೆ ಅಲೆಯ ಒಳಗೆ ಅಲೆಯು ಮುಳುಗದೆ ಬೇರೆ ದಾರಿ ಇರುವುದೆ ಬೆಂಕಿ ಗಾಳಿ ಬೆಸೆಯದಿಹುದೆ ಹೆಣ್ಣು ಗಂಡು ಅಪ್ಪದಿಹುದೆ ಅಪ್ಪುಗೆ ಇಲ್ಲದೆ ಲೋಕದಲ್ಲಿ ಮೆಚ್ಚುಗೆ ಎಲ್ಲಿದೆ ಸಂಗೀತ ಕೇಳದ ಕೇಳಿ ಅರಳದ ಅರಳಿ ಸೋಲದ ಸೋತು ಬಲಿಯದ ಹೆಣ್ಣು ಧರೆಯಲಿ ಎಲ್ಲಿದೆ ಆ ಹೆಣ್ಣು ಧರೆಯಲಿ ಎಲ್ಲಿದೆ ಅಂತ ಹೆಣ್ಣು ಧರೆಯಲಿ ಇರುವುದೆ ಚೋರಿ ಚಕೋರಿ ಚೋರಿ ಚಕೋರಿ ನಲಿದಾಡೆ ತುಳಿದಾಡೆ ಮುಟ್ಟದು ಯಾರಿಗೆ ಇಳೆಯ ಎಳೆಯ ತುಟಿಯ ತುದಿಯು ಮಳೆಗೆ ಅಲ್ಲದೆ ಯಾರಿಗೆ ಮುತ್ತು ಕಿರಣ ಎಲೆಯ ತುಟಿಗೆ ಮುತ್ತು ಮಿಥುನ ಹೂವ ತುಟಿಗೆ ಚುಂಬನ ಇಲ್ಲದೆ ಲೋಕದಲ್ಲಿ ಬಂಧನ ಎಲ್ಲಿದೆ ಗೀತ ಕೇಳದ ಕೇಳಿ ಅರಳದ ಅರಳಿ ಸೋಲದ ಸೋತು ಒಲಿಯದ ಹೆಣ್ಣು ಧರೆಯಲಿ ಎಲ್ಲಿದೆ ಆ ಹೆಣ್ಣು ಧರೆಯಲಿ ಎಲ್ಲಿದೆ ಅಂತ ಹೆಣ್ಣು ಧರೆಯಲಿ ಇರುವುದೇ ಚೋರಿ ಚಕೋರಿ ಚೋರಿ ಚಕೋರಿ ನಲಿದಾಡೆ ಕುಣಿದಾಡೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ವಿಶ್ವ ಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ದೇಶದ ಬಗ್ಗೆ ಮಮತೆ